ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಭಾರತ್ ಎಲೆಕ್ಟ್ರಾನಿಕ್ಸ್. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಫೆಸ್ಟಿವಲ್ ಮೆಗಾ ಆಫರ್. ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಎಸಿ, ಗೀಸರ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಬ್ರಾಂಡೆಡ್ ಐಟಮ್ಸ್, ಲೋಯೆಸ್ಟ್ ಪ್ರೈಸ್, ಅಟ್ರಾಕ್ಟಿವ್ ಎಕ್ಸ್ಚೇಂಜ್ ಆಫರ್, ಸ್ಪೆಷಲ್ ಕ್ಯಾಶ್ ಡಿಸ್ಕೌಂಟ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಸುದ್ದಿ ಸಮಾಚಾರ ಓದಿನುಳ್ಳು ಮಳುವಂಡ ಗಾಯನ ದಿನೇಶ್. ಸುದ್ದಿ ವಿವರ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಪರಿಶಿಷ್ಟ ವರ್ಗದ ಕಲ್ಯಾಣ ಇಲಾಖೆ ಕೂಟದಿಂದ ನಗರದ ಕಾವೇರಿ ಕಲಾಕ್ಷೇತ್ರದಲ್ಲಿ ಇಂದು ಮಹರ್ಷಿ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಡುತ್ತಿತ್ತು. ಕಾರ್ಯಕ್ರಮದಲ್ಲಿ ಕೂಡಿಯಾಡಿತು ತಕ್ಕ ಬಂದ ಶಾಸಕ ಎಂಪಿ ಅಪ್ಪಚ್ಚು ರಂಜನವು ಪರಿಶಿಷ್ಟ ಜಾತಿ ಪಿಂಗ ಪರಿಶಿಷ್ಟ ಪಂಗಡತರ ಮೀಸಲಾತಿರ ಪ್ರಮಾಣತ್ನ ಅರ ಮಾಡುವಕ್ಕೆ ನಿರ್ಧಾರ ಮಾಡಿತು. ಸಮಾಜ ಕಲ್ಯಾಣ ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆಯ ಅಭಿವೃದ್ಧಿ ನಿಗಮಕ್ಕೆ ಅನುದಾನ ಇಂದನೆ ಬೋರೆ ಬೋರೆ ಕಾರ್ಯಕ್ರಮತ್ನ ಜಾರಿಗೆ ಕೊಂಡ ಬಂದಿತ್ತು. ಮಹಾಕಾವ್ಯ ರಾಮಾಯಣತ್ನ ಇಡೀ ಜಗತ್ತಕ್ಕೆ ಎಣ್ಣಿಕೊಡುತ್ತ ಕೀರ್ತಿ ಮಹರ್ಷಿ ವಾಲ್ಮೀಕಿ ರಂಗಕ್ಕೂಂಡು ಇಯಂಡ ಜೀವನ ಚರಿತ್ರೆನ ಪ್ರತಿಯೊಬ್ಬನು ಅರಂಜಗೊಂಡು ಒಂದು ಎಣ್ಣಚ್ಚಿ. ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾಕ್ಟರ್ ನಂಜುಂಡೇಗೌಡ ಅವು ತಕ್ಕ ಬಂದಿತ್ತು. ಜನಕ್ಕೆ ಮಹರ್ಷಿ ವಾಲ್ಮೀಕಿ ಅಯಂಡ ರಾಮಾಯಣ ಕೃತಿ ಓರ್ ನಲ್ಲ ಮೊದ ಪಂಡ ಕಾಲತ್ರ ಆದರ್ಶ ಪಿಂಜ ನಲ್ಲ ಸಂಗತಿನ ಎಲ್ಲರೂ ಅರಂಜಗೊಂಡು ಪರನ ತಕ್ಕರನ್ನಕ್ಕೆ ನಡೆದವದು ವಾಲ್ಮೀಕಿ ರಾಮಾಯಣ ತುಂಜ ಅರಂಜವಲ್ಲೊಂದು ಎಣ್ಣಚ್ಚಿ. 2022-23 ಸಾಲ ಜಿಲ್ಲಾ ಮಟ್ಟದ ತ್ರೈಮಾಸಿಕ ಸಭೆ ಜಿಲ್ಲಾ ಉಸ್ತುವಾರಿ ಸಚಿವ ಬಿಸಿ ನಾಗೇಶ್ ಹೆಂಡಕೊರು ಕರಿಕೆಲೆ ನಾಳೆ ಪಲಾಕ 11 ಗಂಟೆಗೆ ಮಡಿಕೇರಿ ಜಿಲ್ಲಾ ಪಂಚಾಯತಿ ನಡಪ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತಿ, ಪಶುಪಾಲನಾ ಪಿಂಜ, ಪಶುವೈದ್ಯಕೀಯ ಸೇವಾ ಇಲಾಖೆ, ಕೊಡಗು ಜಿಲ್ಲಾ ಪ್ರಾಣಿದಯ ಸಂಘ ಏಂಡ ಕೂಟಾದಿಲ್ಲ ಸರ್ಕಾರಿ ಜಿಲ್ಲಾ ಎತ್ತಕಡ್ಚೇಡ ಶಾಲಾ ಉದ್ಘಾಟನಾ ಕಾರ್ಯಕ್ರಮ ನಾಳೆ ಪಲಾಕ 9:30 ಗಂಟೆಗೆ ಮಡಿಕೇರಿ ಕೆ ನಿಡುಗಣೆ ಗ್ರಾಮದಲ್ಲಿ ನಡಪ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಬಿಸಿ ನಾಗೇಶ್, ಪಶುಸಂಗೋಪನಾ ಸಚಿವ ಶಾಸಕಂಗ ಸಂಸದಂಗ ಕೂಡನಕ್ಕೆ ಬೋರೆ ಬೋರೆ ಇಲಾಖೆಯ ಅಧಿಕಾರಿಯ ಹಾಜರಿಪ್ಪ. ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವ ಬಿಸಿ ನಾಗೇಶ್ ಅವು ನಾಳೆ ಕೊಡಗು ಜಿಲ್ಲೆಗೆ ಒಪ್ಪದುಂಡು. ನಾಳೆ ಪಲಾಕ 10 ಗಂಟೆಗೆ ಜಿಲ್ಲಾ ಪಂಚಾಯತಿಯಲ್ಲಿ ನಡಪ ಕೆಡಿಪಿ ಸಭೆಯಲ್ಲಿ ಅವು ಕೂಡಿಯಾಡುವಂದು ಅಂಡ ಆಪ್ತ ಕಾರ್ಯದರ್ಶಿ ಎಆರ್ ರವಿ ಅವು ಅರಿಚಿಟ್ಟಿತ್ತು. ಕೊಡವಾಮೇರ ಕೊಂಡಾಟ ಸಂಘಟನೆಕಾರ ನರ್ತಿಯಂಡ ಬಂದಂಡುಳ್ಳೋ ತಿಂಗಕೋರು ಅರಿವು ಮಾಲೀಕರ 10ನೇ ಕಾರ್ಯಕ್ರಮ ಆನ ಸಂಗ್ರಾಂದಿರ ನಡಪು ಅನ್ನುವ ವಿಚಾರದಲ್ಲಿ ಇಂದು 7 ಗಂಟೆಗೆ ಗೂಗಲ್ ಮೀಟಲ್ ನಡಪಂದು ಸಂಘಟನಾ ಅಧ್ಯಕ್ಷ ಅರಿಚಿಟ್ಟಿತ್ತು. ಪೊನ್ನಂಪೇಟೆ ನಾಗರಿಕ ವೇದಿಕೆಯ ಆದ್ಮೇಲೆ ಸ್ವತಂತ್ರ ಅಮೃತ ಮಹೋತ್ಸವ ಅಮೃತ ಭಾರತಿಗೆ ಕನ್ನಡದ ಆರತಿ ಕಾರ್ಯಕ್ರಮದಲ್ಲಿ ಪೊನ್ನಂಪೇಟೆಯಲ್ಲಿ ಸ್ವತಂತ್ರ ಸಂಗ್ರಾಮದಲ್ಲಿ ಕೂಡಿಯಾಡಿತು ಹುತಾತ್ಮಗಳನ್ನ ಸ್ವತಂತ್ರ ಹೋರಾಟಗಾರರ ಜ್ಞಾನದಲ್ಲಿ ಸ್ಮಾರಕ ಭವನ ಪಿಂಜ ಪೂತೋಟತ್ರ ನಿರ್ಮಾಣ ಮಾಡುವ ಬಗ್ಗೆ ಪೂರ್ವ ತಯಾರಿರ ಸಭೆ ಮತ್ತೊಂದು 11:00 ಪಲಾಕ 11 ಗಂಟೆಗೆ ಪೊನ್ನಂಪೇಟೆ ಕೊಡುವ ಸಮಾಜದಲ್ಲಿ ರಿಕ್ರಿಯೇಷನ್ ಕ್ಲಬ್ ರ ಸಭಾಬಡಲ್ಲಿ ಶಾಸಕ ಕೆಜಿ ಬೋಪಯ್ಯ ಇಂದ ಕೊರು ಕಾರ್ಯಕ್ರಮ ನಡಪಂದು ನಾಗರಿಕ ವೇದಿಕೆಕಾರ ಅರಿಚಿಟ್ಟಿತು. ಮಡಿಕೇರಿ, ಪೊನ್ನಂಪೇಟೆ, ವಿರಾಜಪೇಟೆ, ಸೋಮಾರ್ಪೇಟೆ, ಕುಶಾಲನಗರ 11 ಕೆವಿ ಕರೆಂಟ್ ಫೀಡರ್ಲಿ ತುರ್ತು ರಿಪೇರಿ ಪಣಿ ಉಳ್ಳಾನಗುಂಡು ಮತ್ತೊಂದು 11 ಪೊಲಾಕ 9:05 ಗಂಟೆಗೆ ಅಪ್ಪಂಗಳ, ಬೆಟ್ಟಗೇರಿ, ಕಾರುಗುಂದ, ಚೇರಂಬಾಣೆ, ಭಾಗಮಂಡ್ಲ, ಹಾತೂರು, ಕುಂದ, ಕಳತ್ಮಾಡು, ಕೈಕೇರಿ, ಚೆಂಬೆಬೆಳ್ಳೂರು, ಒಂಟಿಯಂಗಡಿ, ದಾವಣಗೆರೆ, ಹಾಲುಗುಂದ, ಅಬ್ಬರುಕಟ್ಟೆ, ಮೋರಿಕಲ್ಲು, ಮಸಗೋಡು, ನೆರುಗಳಲೆ, ಭುವನಗಿರಿ, ಹಾರಂಗಿ, ಸೀಗೆಹೊಸೂರು, ಮದಲಪುರ ಸುತ್ತಮುತ್ತ ಕರೆಂಟ್ ಇಪ್ಲೈನ್ ಸೆಸ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಅರಿಚಿಟ್ಟಿತ್ತು. 3ನೇ ಚಾಕಾನೆ ಶಿಬಿರಕ್ಕೆ ನಿನ್ನೊಂದು ಕೊಡಗು ಜಿಲ್ಲೆಯಲ್ಲಿ ಚಾಲನೆ ಕಟ್ಟಿಸಿ. ಅರಣ್ಯ ಇಲಾಖೆಯ 40 ಎಕರೆ ಜಾಗದಲ್ಲಿ ಚಾಕಾನೆ ಶಿಬಿರ ಶುರು ಮಾಡಿತ್ತೆಂದು ಶಾಸಕ ಅಪ್ಪಚ್ಚು ರಂಜನವು ಕಾರ್ಯಕ್ರಮದಲ್ಲಿ ಮೊಳಿ ಇಟ್ಟಿತು ಅಣ್ಣಚ್ಚಿ. ಅನ್ನೇ ಜಿಲ್ಲಾಧಿಕಾರಿ ಬಿಸಿ ಸತೀಶ್ ಅವು ಹಾರಂಗಿ ಬ್ಯಾಕ್ ವಾಟರ್ಲಿ ವಾಟರ್ ಸ್ಪೋರ್ಟ್ಸ್ ನಡೆಸುವಕ್ಕೆ ಜಂಗಲ್ ಕ್ಯಾಂಪಿಂಗ್ ರೆಸಾರ್ಟ್ ಆದ್ಮೇಲೆ ಎಲ್ಲಾ ಪ್ರಕ್ರಿಯೆ ತಿಂದಿತ್ತೆಂದು ಅಣ್ಣಚ್ಚಿ. ವಾರ್ತಾ ಪಿಂಜ ಸಾರ್ವಜನಿಕ ಸಂಪರ್ಕ ಇಲಾಖೆ ಆದ್ಮೇಲೆ ಬೀದಿ ನಾಟಕ ಪಿಂಜ ಜನಪದ ಕಲಾ ತಂಡ ಕರಲುಂಡ ಅರ್ಜಿ ಹಾಕಿತ್ತು. ಇಲ್ಲಿಗೆ ಬೇಟೆತ್ರ ಸುದ್ದಿ ಸಮಾಚಾರ ತಂದತ್ತು. ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಸಮಯ 7 ಗಂಟೆ ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. ಸಮಯ 7 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿಯ ಅಮೃತ ಮಹೋತ್ಸವ ವಿಶೇಷ ಏರ್ ನೆಕ್ಸ್ಟ್.

ಮನಸ್ಸಿನ ಗೋಪುರ, ಮಾತು ಮಾತಲ್ಲಿ ಮನಸ್ಸು ಬೆರಿತಾಯ್ತು ಚಂದ ಇದ್ದಲ್ಲವೇನು, ಕಣ್ಣು ಕಣ್ಣಲ್ಲೇ ಎಲ್ಲ ತಿಳಿದೋಯ್ತು ಬಂಧ ಇದ್ದಲ್ಲವೇನು, ಸಿಗದ ಈ ಸುಖವೇ ನೂತನ ಒಂದು ಮಾತು ಉದಯವಾಯಿತು ಎದೆಯ ಒಳಗೆ, ಅದೇನು ಎಂದು ಕೇಳಬೇಕು ಯಾರ ಬಳಿಗೆ, ಮಾತಿನ ಜಾಣ್ಮೆ ಎಷ್ಟು ಮುಖ್ಯ ಅಂತ ಆಶು ಭಾಷಣ, ಚರ್ಚಾ ಸ್ಪರ್ಧೆ ಇದಷ್ಟೇ ಅಲ್ಲದ ಸಂದರ್ಶನದೊಳಗ ನಮ್ಮನ್ನ ನಾವು ತೊಡಗಿಸಿಕೊಂಡಾಗ ಅರಿವಿಗೆ ಬರ್ತದ. ಇಂಥ ಅವಕಾಶಗಳನ್ನ ಎಂದೂ ಮಿಸ್ ಮಾಡ್ಕೋಬಾರ್ದು. ಇದ್ರ ಜೊತೆಗೆ ನಾಲ್ಕು ಜನ ಸ್ನೇಹಿತರು ಸೇರ್ಕೊಂಡು ಒಂದು ಚಲೋ ವಿಷಯದ ಬಗ್ಗೆ ಅಕಾಡೆಮಿಕ್ ಚರ್ಚೆ ಮಾಡಿದ್ರಂತೂ ಭಾಷಾ ಕೌಶಲ್ಯ ಇನ್ನೂ ಹೆಚ್ಚಾಕೈತಿ. ಈಗ ಮಾತು ಯಾಕೆ ಸ್ವಲ್ಪ ಜಾಸ್ತಿ ಆದವು ಅನ್ಸ್ಲಿಕ್ಕತ್ತದ, ಬರ್ರಿ ಒಂದು ಹಾಡು ಕೇಳ್ಕೊಂಡು ಬರೋಣ.

ಸಂಜೆ ಮಾತಲಿ, ಮನಸ್ಸುಗಳು ಸಾಗಲಿ, ನೊಂದಂತ ಬದುಕಿನ ಸರಿಗೆ ಹೊಸ ದಾರಿ ತೋರೋ ಈ ರವಿಗೆ ನಮನ, ನನ್ನ ನಮನ. ಮಾತೊಂದು ಉಳಿದು ಹೋಗಿದೆ ನನ್ನ.